ತಂಗಿಸಬೇಡ ಕೇಳಿದ್ದೆಲ್ಲ ಇವ ಕೊಡಬಲ್ಲ ಬೆಟ್ಟ ದಿಟ್ಟ ಕುಟ್ಟಿ ಇಟ್ಟು ಮಾಡೋದೀರ ಬಂದಿಯನಲ್ಲ ಕೈ ಮಾತಲ್ಲಿ ಹಂಗಿಸಬೇಡ ಕೇಳಿದ್ದೆಲ್ಲ ಇವ ಕೊಡಬಲ್ಲ ಹುಡುಗಾಟಕ್ಕೆ ಹೇಳಿದೆ ಕೇಳಿ ಹಾರಿ ಲೋಕಂಗ ಹಾರಿ ಭದ್ರತಿ ರಾಮ ಹಾರಿ ವೈಕುಂಠವಾಸ ಹಾರಿ ಅಂಗೈಲೆ ಆಗತ ತೋರೋ ಮಾತಿನ ಮಲ್ಲ ಬಂದ ನಮ್ಮ ಬರಿ ಬರಿ ಮಾತಿನ ಪುಟ್ಟನಂದಿಗೆ ಬಾಯಲ್ಲ ಅಪರಂಗಿಯ ತಮ್ಮ ಮಾತಲ್ಲಿ ಹಂಗಿಸಬೇಡ ಕೇಳಿದ್ದೆಲ್ಲ ಇವ ಕೊಡಬಲ್ಲ ಬಳಿಬಾರೆ ಕೊಡುವೆ ಇಲ್ಲಿ ಹಾರಿ ಲೋಕಂಗ ಹಾರಿ ಭದ್ರತಿ ರಾಮ ಹಾರಿ ವೈಕುಂಠವಾಸ ಹಾರಿ ತಂದೈಲೆ ಆಗತ ತೋರೋ ಮಾತಿನ ಮಲ್ಲ ಬಂದ ನಮ್ಮ ಬರಿ ಬರಿ ಮಾತಿನ ಪುಟ್ಟನಂದಿಗೆ ಬಾಯಲ್ಲ ಅಪರಂಗಿಯ ತಮ್ಮ ಮಾತಲ್ಲಿ ಹಂಗಿಸಬೇಡ ಕೇಳಿದ್ದೆಲ್ಲ ಇವ ಕೊಡಬಲ್ಲ ಬೆಟ್ಟ ದಿಟ್ಟ ಕುಟ್ಟಿ ಇಟ್ಟು ಮಾಡೋದೀರ ಬಂದಿಹನಲ್ಲ ಮುತ್ತೆ ಮುತ್ತೆ